ಮಾಯಿ ಕೆಲರುಗ ಮಾಯಿರಿ ಜೋಡಿ ದೇಕೋ ಪಂಡಾರ ಪೂರರಿ ನಾಡಿ ನೋಡಿ ಬಾಪು ಜನ್ಮಾರ ಪಾವನ ಕರಲು ಗುಡಿ ಚಂದ ಬಾಳರಿ ತಳ ತಳ ಸಂತ ಚರಣ ಬೇರಿ ಹಳ ಹಳ ಕನ ಮಾಲೋ ಜಲ್ಮೇ ನ ಪವನ ಕರಲು ಒತ್ತರಾಯಣ ಸಿರಿ ಮಠ ಮಾತು ಗಾತ್ವೇರು ಕಟ್ಟೋ ಮಾ ಚಿಕ್ಕ ಬಾಲ ಕೂರ ಚಲ ಆಶೀರ್ವಾದರೆ ಯಾಪನೆ ನಾ ಸಲಾಯ ಪಾನಿ ಅವಿನಾಶಿ ಬಾಪು ಜನ್ಮರ ಪವಿತ್ರ ಕರಲು ಜನ್ಮ ಪವನ ಕರಲು ದಿಯಾ ಜನ್ಮರ ಪವಿತ್ರ ಕರಲು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಲ್ಲಿ ತನಕ ಮುಧೋಳ ತಾಲೂಕು ಮಾಲಿಂಗ್ಪುರದ